ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಮತ್ತು ಅವುಗಳ ಬಳಕೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗಿರಿ ಚನ್ನಗಿರಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಲ್ಲಿ ಮುಖ್ಯ ಬೇಸಾಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಎಚ್ ಟಿ ಸಣ್ಣತಿಮ್ಮಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ, ಬನ್ನಿ. ಆತ್ಮೀಯ ಕೇಳುಗರೆ ಹಾಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವ ರೈತ ಬಾಂಧವರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಎಚ್ ಜಿ ಸಣ್ಣತಿಮ್ಮಪ್ಪನವರಿದ್ದಾರೆ. ಇವರು ಮುಖ್ಯ ಬೇಸಾಯ ತಜ್ಞರು ಮತ್ತು ಮುಖ್ಯಸ್ಥರು ಅಖಿಲ ಭಾರತೀಯ ಸುಸಂಘಟಿತ ಸಮಗ್ರ ಕೃಷಿ ಪದ್ಧತಿ ಯೋಜನೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ದಾವಣಗೆರೆ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಒಂದು ಮಹತ್ವ, ಅದರ ನಿರ್ವಹಣೆ, ಇನ್ನಿತರೆ ವಿಚಾರ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಕುರಿತು ಇವತ್ತು ನಾವು ಒಂದು ಚರ್ಚೆ ಮಾಡೋಣ. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಕೃಷಿಯಲ್ಲಿ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳ ನಿರ್ವಹಣೆ ಮಾಡೋದಕ್ಕೆ ರಾಸಾಯನಿಕ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸ್ತೀವಿ. ಆ ನಿಟ್ಟಿನಲ್ಲಿ ಸಾವಯವ ಗೊಬ್ಬರಗಳಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಬಹಳ ಮುಖ್ಯವಾಗಿರುತ್ತೆ. ಹಸಿರೆಲೆ ಗೊಬ್ಬರಗಳಂದ್ರೆ ಏನೇನು ಹೇಳ್ಬೋದಪ್ಪ ಅಂದ್ರೆ, ಹಸಿರೆಲೆ ಗೊಬ್ಬರಗಳು ಗಿಡ ಮರ ಕಸದ ಎಲೆ ಕಾಂಡ ಅಥವಾ ಇತರೆ ಗಿಡದ ಬೆಳೆ ಭಾಗಗಳು ಮತ್ತು ಕಳೆಗಳು ಬೀಜ ಆಗೋದಕ್ಕಿಂತ ಮುಂಚಿತವಾಗಿ ಕಳೆಗಳನ್ನು ಸಹ ಹಸಿರೆಲೆ ಗೊಬ್ಬರವಾಗಿ ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಇದನ್ನು ನಾವು ಹಸಿರೆಲೆ ಗೊಬ್ಬರಗಳಂತ ಕರಿಬಹುದು. ಮುಖ್ಯವಾಗಿ ಹಸಿರೆಲೆ ಗೊಬ್ಬರವನ್ನು ರೈತರು ತನ್ನ ಜಮೀನಿನಲ್ಲೇ ಬೆಳೆದು ಅಲ್ಲಿ ಮಣ್ಣಿನಲ್ಲೇ ಸೇರಿಸುವುದುಂಟು ಮತ್ತು ಇತರೆ ಹೊರಗಡೆಯಿಂದ ತಂದು ಅಂದ್ರೆ ಬೇರೆ ಈಗ ನಾವು ಬೈಲು ಪದ್ಧತಿಯಲ್ಲಿ ಗುಡ್ಡಗಾಡುಗಳಲ್ಲಾಗಬಹುದು ಅಥವಾ ರಸ್ತೆ ಬದಿಗಳಲ್ಲಾಗಬಹುದು ಅಂತಹ ಜಾಗಗಳಲ್ಲಿ ಬೆಳೆದಿರ್ತಕ್ಕಂತ ಉದಾಹರಣೆ ತಂಗಡಿ ಇರಬಹುದು ಅಥವಾ ಹೊಂಗೆ ಈ ಗ್ಲಿಸಿಡಿಯ ಅಂತೀವಿ ಈ ತರ ಗೊಬ್ಬರದ ಗಿಡಗಳನ್ನು ತಗೊಂಡು ಬಂದು ಭೂಮಿಯಲ್ಲಿ ಸೇರಿಸುವುದು ಮತ್ತು ಗೊಬ್ಬರ ತಯಾರು ಮಾಡತಕ್ಕಂತ ನಾವೇನ್ ತಿಪ್ಪೆ ಅಂತ ಏನು ಪದ್ಧತಿ ಹೇಳ್ತೀವಿ ಆ ಪದ್ಧತಿಯಲ್ಲೂ ಸಹ ನಾವು ಬಳಸಬಹುದು. ಈ ಪದ್ಧತಿಯಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದಕ್ಕೆ ದ್ವಿದಳ ಧಾನ್ಯಕ್ಕೆ ಸೇರಿರತಕ್ಕಂತ ಹಸಿರು ಗೊಬ್ಬರಗಳನ್ನೇ ನಾವು ಬಳಸೋದ್ರಿಂದ ಒಂದು ಸಾರಜನಕ ಮತ್ತು ಪೋಷಕಾಂಶಗಳು ಭರಿತ ಗೊಬ್ಬರವಾಗಿ ನಾವು ಬಳಕೆ ಆಗುತ್ತೆ. ಇದನ್ನು ಬಳಸೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗಿ ಮಣ್ಣಲ್ಲಿರತಕ್ಕಂತ ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಗುಣಗಳ ಅಭಿವೃದ್ಧಿಗೊಂಡು ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ಈಗ ಇದರಲ್ಲಿ ಬಳಸುವ ಒಂದು ವಿಧಾನಕ್ಕೆ ಬಂದರೆ ಮತ್ತು ಈ ಹಸಿರೆಲೆ ಗೊಬ್ಬರಗಳಲ್ಲಿ ಎಷ್ಟು ವಿಧಗಳನ್ನು ನಾವು ಕಾಣಬಹುದು ಸರ್? ಹಸಿರೆಲೆ ಗೊಬ್ಬರದಲ್ಲಿ ಮುಖ್ಯವಾಗಿ ನಾವು ಎರಡು ವಿಧವಾಗಿ ಕಾಣ್ತೀವಿ. ಅದರಲ್ಲಿ ಒಂದನೇದು ಸ್ಥಳದಲ್ಲಿಯೇ ಅಂದ್ರೆ ಹೊಲದ ಜಮೀನುಗಳಲ್ಲಿ ಅಥವಾ ತೋಟಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅದನ್ನು ಉಳುಮೆ ಯಂತ್ರಗಳಿಂದ ಅಥವಾ ಬೇಸಾಯಗಳಿಂದ ಮಣ್ಣಿನಲ್ಲಿ ಸೇರಿಸುವುದು ಈ ಒಂದು ಪದ್ಧತಿ ನಾವು ಹಸಿರೆಲೆ ಗೊಬ್ಬರದಲ್ಲಿ ಒಂದು ಮುಖ್ಯವಾದ ಪದ್ಧತಿ. ನಂತರ ನಾವು ಹಸಿರೆಲೆ ಗೊಬ್ಬರವನ್ನು ಹೊರಗಡೆಯಿಂದ ತಂದು ಈಗ ಗಿರ್ಸಿಡೆ ಇರಬಹುದು, ಹೊಂಗೆ ಅಥವಾ ಲಂಟನ ಇರಬಹುದು ಅಥವಾ ಇದು ಎಕ್ಕ ಗಿಡ ಈ ತರ ಮರಗಳಿಂದ ಸಂಗ್ರಹಿಸಿ ಮರದ ಕಾಂಡ ಮತ್ತು ಟೊಂಗಿಗಳನ್ನು ಸಂಗ್ರಹಿಸಿ ತಂದು ತೋಟ ಅಥವಾ ಹೊಲಗಳಲ್ಲಿ ಸೇರಿಸುವುದು ಇದೊಂದು ಪದ್ಧತಿ. ಈ ಪದ್ಧತಿಯಲ್ಲಿ ಮುಖ್ಯವಾಗಿ ಒಂದು ಕೃಷಿಗೆ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ರಾಸಾಯನಿಕ ಗೊಬ್ಬರ ಅಥವಾ ಹೆಚ್ಚಾಗಿ ಪೂರೈಕೆ ಮಾಡಬಾರದು ಅಂತಂದೇಳಿ ಉದ್ದೇಶ ಇಟ್ಟುಕೊಂಡು ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಸೇರಿಸಿ ಏನಾಗುತ್ತೆ, ಮಣ್ಣಿನ ಗುಣಧರ್ಮ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಹಸಿರೆಲೆ ಗೊಬ್ಬರಗಳ ಮಹತ್ವ ಬಹಳ ಆಗಿರುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಹೊಲದಲ್ಲಿ ಈಗ ಸೆಣಬು, ಡಯಂಚ ಅಥವಾ ಸೆಸ್ಬೇನಿ ಅಂತೀವಿ ಈ ತರ ದ್ವಿದಳ ಧಾನ್ಯಗಳನ್ನು ಅವರೆ ಈ ತರ ದ್ವಿದಳ ಮತ್ತು ಇನ್ನೂ ಕೆಲವು ಬಳ್ಳಿ ಬರ್ತಕ್ಕಂತ ಬೆಳೆಗಳನ್ನು ನಾವು ಹೊಲದಲ್ಲೇ ಮುಖ್ಯ ಬೆಳೆ ಬೆಳೆಯುವುದಕ್ಕಿಂತ ಮೊದಲು ಹೊಲದಲ್ಲೇ ಅವು ಬೆಳೆದು ಅವು ಹೂವಾಡುವ ಅಂತಕ್ಕಿಂತ ಸುಮಾರು 50 ಅದು ಬೆಳೆಯ ಅವಧಿ ಮೇಲೆ ನಿರ್ಧಾರ ಆಗುತ್ತೆ. ಆ ಬೆಳೆಗಳನ್ನು ನಾವು ಹೊಲದಲ್ಲೇ ಬೆಳೆದು ಅದನ್ನು ಉಳುಮೆಯ ಮುಖಾಂತರ ನೇಗಿಲಾಗಬಹುದು, ಯಂತ್ರಗಳಿಂದ ಆಗಬಹುದು, ಮಣ್ಣಿನಲ್ಲಿ ಬೆಳೆಯುವಂತೆ ಸೇರಿಸಬಹುದು. ದ್ವಿದಳ ಧಾನ್ಯ ಬೆಳೆಗಳು ಎಲ್ಲವೂ ಆಗ್ತವೆ, ಡಯಂಚ, ಅಗಸೆ, ಸೆಣಬು ಈ ತರ ಬೆಳೆಗಳು. ಮತ್ತು ಹೊರಗಡೆಯಿಂದ ತಂದಾಗ್ತಕ್ಕಂತ ಬೆಳೆಗಳಂದ್ರೆ ನಾವು ಈಗಲೇ ಹೇಳಿದಂಗೆ ಬದುಗಳ ಮೇಲೆ ಹೊಲಗಳ ಜಮೀನುಗಳ ಬದುಗಳಲ್ಲಿ ನಾವು ಕೆಲವು ಹಸಿರು ಗೊಬ್ಬರಗಳನ್ನು ಬೆಳಕಬಹುದು ಅಥವಾ ಗೋಮಾಳ, ಅರಣ್ಯ ಈ ತರ ಪ್ರದೇಶಗಳಲ್ಲಿ ಬೆಳೆತಕ್ಕಂತ ಹಸಿರು ಗೊಬ್ಬರಗಳನ್ನು ಮೃದುವಾದ ಆ ಬೆಳೆಗಳ ಮೃದುವಾದ ಕಾಂಡ ಎಲೆ ಒಂದು ತಂದು ಮಣ್ಣಿನಲ್ಲಿ ಸೇರಿಸುವುದು. ಈ ಪದ್ಧತಿ ಬೆಳೆ ಅಂದ್ರೆ ಕಳೆಗಳನ್ನು ಸಹ ಹಸಿರು ಗೊಬ್ಬರವಾಗಿಯೂ ಸಹ ಸೇರಿಸಬಹುದು. ಈಗ ಹಸಿರೆಲೆ ಗೊಬ್ಬರಗಳ ಬಳಕೆಯಲ್ಲಿ ನಾವು ಅನುಸರಿಸಬೇಕಾದ ಅಂಶಗಳು ಪ್ರಮುಖವಾಗಿ ಯಾವುವು ಅಂತ ಹೇಳ್ತೀರಾ? ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಕ್ಕಂತ ಬೆಳೆಗಳ ಮುಖ್ಯವಾದ ಅಂಶಗಳು ಗಮನಿಸಬೇಕಾದ್ರೆ ಅವು ಅಲ್ಪಾವಧಿಯಲ್ಲಿ ಅಂದ್ರೆ ತ್ವರಿತವಾಗಿ ಬೆಳೆದು ಯಥೇಚ್ಛವಾಗಿ ಸೊಪ್ಪನ್ನು ಕೊಡುವಂತಿರಬೇಕು. ಅಂದ್ರೆ ತ್ವರಿತವಾಗಿ ಬೆಳೆದು ಅಲ್ಪಾವಧಿಯಲ್ಲಿ ಸೊಪ್ಪನ್ನು ಹೆಚ್ಚಿನ ಸೊಪ್ಪನ್ನು ಕೊಡೋದ್ರಿಂದ ಪೋಷಕಾಂಶಗಳ ಒಂದು ಲಭ್ಯತೆ ಹೆಚ್ಚಾಗಿರುತ್ತೆ. ಮತ್ತು ನಾರಿನಿಂದ ಕೂಡಿರಬಾರದು, ಅವು ಎಳಸಾಗಿರ್ಬೇಕು, ಮೃದುವಾಗಿರ್ಬೇಕು, ಕಡಿಮೆ ನಾರಿನಿಂದ ಕೂಡಿರ್ಬೇಕು, ಸುಲಭವಾಗಿ ಕಳೆಯುವಂತಿರ್ಬೇಕು, ಆತರ ಬೆಳೆಗಳಿರ್ಬೇಕು. ಮತ್ತು ಕಡಿಮೆ ನೀರನ್ನು ಬೇಡತಕ್ಕಂತ ಬೆಳೆಗಳು, ಈಗ ಉದಾಹರಣೆ ದ್ವಿದಳ ಧಾನ್ಯಗಳು ತಾವು ನೋಡಿರ್ಬೋದು, ಅದರಲ್ಲಿ ಏನು ತಾಯಿ ಬೇರು ಅಂತ ಆಳವಕ್ಕೆ ಹೋಗಿ ಮಣ್ಣಿನಲ್ಲಿರ್ತಕ್ಕಂತ ನೀರನ್ನು ಉಪಯೋಗಿಸ್ಕೊಂಡಿರುತ್ತೆ. ಆ ನಿಟ್ಟಿನಲ್ಲಿ ಒಂದು ಆಳವಾಗಿ ಬೇರು ಬಿಡತಕ್ಕಂತ ಕೆಳಪದರಗಳಿಂದ ನೀರು ಮತ್ತು ಪೋಷಕಾಂಶಗಳನ್ನು ಉಪಯೋಗಿಸ್ತಕ್ಕಂತ ಬೆಳೆಯಾಗಿರ್ಬೇಕು. ಮತ್ತು ಇವು ದ್ವಿದಳ ಧಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂತ ಬೆಳೆಗಳಾಗಿರ್ಬೇಕು. ಯಾಕಂದ್ರೆ ದ್ವಿದಳ ಧಾನ್ಯ ಬೆಳೆಗಳಾದ್ರೆ ವಾತಾವರಣದಲ್ಲಿರ್ತಕ್ಕಂತ ಸಾರಜನಕವನ್ನು ಹೀರಿಕೊಂಡು ಮಣ್ಣಿನಲ್ಲಿ ಶೇಖರಿಸುತ್ತವೆ, ಅವಾಗ ಸಾರಜನಕ ಮಣ್ಣಿನಲ್ಲಿ ಹೆಚ್ಚಾಗುತ್ತೆ. ಈಗ ತಾವು ಹಸಿರೆಲೆ ಗೊಬ್ಬರ ಬಳಕೆಯಲ್ಲಿ ಅನುಸರಿಸಬೇಕಾದ ಪ್ರಮುಖ ಅಂಶಗಳ ಬಗ್ಗೆ ಹೇಳಿದ್ರಿ, ಜೊತೆಗೆ ಈಗ ನಾವು ಇದರಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕ್ರಮಗಳು ಏನಂದ್ರೆ, ನಾವು ಭೂಮಿಗೆ ಏನು ಮುಖ್ಯ ಬೆಳೆ ಬೆಳಿತೀವೋ ಆ ಬೆಳೆ ಬೆಳಿತಕ್ಕಂತ ಜಮೀನುಗಳಲ್ಲಿ ಮೊದಲನೇದಾಗಿ ಗೊಬ್ಬರದ ಬೀಜಗಳನ್ನು ಅಂದ್ರೆ ಬಿತ್ತನೆ ಬೀಜಗಳನ್ನು ಮುಂಚಿತವಾಗಿ ಸಾವಯವ ಗೊಬ್ಬರಗಳನ್ನಾಗಿ ಭೂಮಿಗೆ ಸೇರಿಸಬೇಕು. ಇವನ್ನ ಮುಖ್ಯವಾಗಿ ಮುಖ್ಯ ಬೆಳೆ ಬೆಳೆಯೋದಕ್ಕಿಂತ ಮೊದಲನೇ ಸಾವಯವ ಗೊಬ್ಬರವಾಗಿ ಮಣ್ಣಿನಲ್ಲಿ ಸೇರಿಸಬೇಕು. ಮತ್ತೆ ಮಣ್ಣಿನಲ್ಲಿರುವ ತೇವಾಂಶ ಕಾಪಾಡಬೇಕು. ಅವಾಗ ಏನಾಗುತ್ತೆ, ಹೆಚ್ಚು ಒಂದು ಹುಟ್ಟುವರಿ ಬೀಜಗಳ ಪ್ರಮಾಣ, ಮೊಳಕೆ ಪ್ರಮಾಣ ತೇವಾಂಶ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮೊಳಕೆ ಪ್ರಮಾಣ ಹೆಚ್ಚು ಬರುತ್ತೆ. ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೂ ಬಿಡುವ ಹಂತದಲ್ಲಿ ಮುಂಚಿತವಾಗಿ ಅಂದ್ರೆ ಕಾಳು ಕಟ್ಟುವ ಹಂತಕ್ಕೆ ಮುಂಚಿತವಾಗಿ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಹೂವಾದ್ಮೇಲೆ ತಿರ್ಗ ಅವು ಕಾಯಿ ಆಗಕ್ಕೆ ಬೀಜಗಳಾಗಬೇಕಂದ್ರೆ ಆ ಸಸ್ಯಗಳಿರ್ತಕ್ಕಂಥ ಕಾಂಡ ಮತ್ತು ಎಲೆಗಳೆಲ್ಲ ಒಂದು ನಾರಿನಂಶ ಹೆಚ್ಚಾಗಿ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ. ಮತ್ತು ನೇಗಿಲು ಅಥವಾ ನಾವು ಬೆಳೆದಿರ್ತಕ್ಕಂತ ಹಸಿರು ಗೊಬ್ಬರಗಳನ್ನು ನೇಗಿಲು ಅಥವಾ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳಿಂದ ಸಹ ಹಸಿರು ಗೊಬ್ಬರಗಳನ್ನು ಭೂಮಿಗೆ ಕಟಾವು ಮಾಡೋ ಮುಖಾಂತರ ಸೇರಿಸಬಹುದು. ಈ ರೀತಿ ಇದು ಮಾಡುವುದರಿಂದ ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶ ಹೆಚ್ಚಾಗುತ್ತೆ. ಮತ್ತು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ಕಳಿವಿಕೆ ಹೆಚ್ಚಾಗುತ್ತೆ. ಈ ತೇವಾಂಶ ಕಡಿಮೆ ಇತ್ತಂದ್ರೆ ನಾವು ಏನು ಹಸಿರು ಗೊಬ್ಬರವನ್ನಾಗಿ ಮಣ್ಣಿನಲ್ಲಿ ಸೇರಿಸಿರ್ತಕ್ಕಂಥ ಒಂದು ಸೊಪ್ಪು ಅಥವಾ ಕಾಂಡಗಳು ತೇವಾಂಶ ಚೆನ್ನಾಗಿತ್ತಂದ್ರೆ ಆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಬೇಗನೆ ಕಳೆತು ಪೋಷಕಾಂಶಗಳ ಲಭ್ಯತೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪೋಷಕಾಂಶಗಳು ಮುಖ್ಯ ಬೆಳೆ ಬಿತ್ತೋದಕ್ಕಿಂತ ಮುಂಚೆ 2-3 ವಾರ ಅಂದ್ರೆ 15-20 ದಿನಕ್ಕಿಂತ ಮುಂಚಿತವಾಗಿ ಮಣ್ಣಿನಲ್ಲಿ ಸೇರಿಸಿದ್ರೆ ಉತ್ತಮ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಹಸಿರು ಗೊಬ್ಬರಗಳನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬದುಗಳ ಮೇಲಿನ ಬೆಳಕೊಳ್ಳೋದ್ರಿಂದ ನಾವು ಒಳ್ಳೆ ಇಳುವರಿಯನ್ನು ಸಹ ಪಡೆಯಬಹುದು. ಈಗ ಇದರಲ್ಲಿ ನೀವು ಹೇಳಿದ್ರಿ, ಆರಂಭದಲ್ಲಿ ಹೇಳ್ತಾ ಇದ್ರಿ ಕಳೆಯುವ ಅಂಶ ಇರಬೇಕು ಅಂತ, ಕಳೆಯುವ ಗುಣಧರ್ಮ ಇರಬೇಕು ಅಂತ ಹೇಳ್ತಾ ಇದ್ರಿ. ಈ ಕಳೆಯುವಿಕೆ ಮತ್ತೆ ಕೊಳೆಯುವಿಕೆ ಹೇಗೆ ನಾವು ರೈತರಿಗೆ ತಾವು ಅರ್ಥ ಮಾಡಿಕೊಡ್ತೀರಿ ಸರ್? ಕಳೆಯುವಿಕೆ ಕೊಳೆಯುವಿಕೆಯಲ್ಲಿ ವ್ಯತ್ಯಾಸ ಏನಂದ್ರೆ, ಕಳೆಯುವುದು ಅಂತಂದ್ರೆ ಗಿಡದಲ್ಲಿ ಅಥವಾ ಸಸ್ಯಗಳಲ್ಲಿ ಇರ್ತಕ್ಕಂತ ಅಥವಾ ಕೃಷಿ ತ್ಯಾಜ್ಯಗಳನ್ನು ನಾವೇನು ತಿಪ್ಪೆ ಗೊಬ್ಬರ ಮಾಡ್ತೀವಲ್ಲ ಆ ತರ ಹೋದ ಅಥವಾ ಮಣ್ಣಿನಲ್ಲಿ ಸೇರಿಸೋದಾಗಬಹುದು. ಆ ಸೇರಿಸಿದ ನಂತರ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗಿರುವ ಮಟ್ಟಕ್ಕೆ ಆ ಒಂದು ಗಿಡದಲ್ಲಿರ್ತಕ್ಕಂಥ ಅಂಶಗಳು ಕಳೆತು ಅಂದ್ರೆ ಪೂರೈಕೆ ಮಾಡತಕ್ಕಂತ ಒಂದು ಹಂತ. ಆದ್ರೆ ಕೊಳೆಯುವುದು ಅಂದ್ರೆ ಈ ಕಳೆತ ಆದ್ಮೇಲೆ ಅಂದ್ರೆ ಪೂರೈಕೆ ಮಾಡತಕ್ಕಂತ ಹಂತ ಮುಗಿದ ಮೇಲೆ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗಿ 50% ಪೋಷಕಾಂಶ ಕಡಿಮೆ ಆಗಿಬಿಡ್ತವೆ. ಆ ಒಂದು ಅಷ್ಟು ಉಪಯೋಗ ಆಗೋದಿಲ್ಲ ಬೆಳೆಗೆ ಪೋಷಕಾಂಶಗಳ ಪೂರೈಕೆಗೆ. ಅದನ್ನ ಕಳೆಯುವಿಕೆ ಅಂತ ಕಳೆಯುವಿಕೆ ವ್ಯತ್ಯಾಸ ಹೇಳ್ಬಹುದು. ಜೊತೆ ಈಗ ತಾವು ಹೇಳ್ತಾ ಇದ್ರಿ ಹಸಿರೆಲೆ ಗೊಬ್ಬರದ ಒಂದು ಪ್ರಾಮುಖ್ಯತೆ, ಅದರ ವಿಧ ಮತ್ತೆ ಯಾವ ರೀತಿ ಬಳಕೆ ಮಾಡಬೇಕು, ಏನ್ ಅಂಶಗಳನ್ನ ನಾವು ಗಮನಿಗೆ ತಗೊಳ್ಬೇಕು, ಕ್ರಮಗಳು ಏನ್ ವಹಿಸಬೇಕು ಅಂತ ಹೇಳ್ತಾ ಇದ್ರಿ. ಈಗ ಒಟ್ಟಾರೆಯಾಗಿ ಇದರ ನಿರ್ವಹಣೆಗೆ ಬಂದ್ರೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ರೈತ ಬಾಂಧವರಿಗೆ? ಹಸಿರೆಲೆ ಗೊಬ್ಬರಗಳ ಒಂದು ನಿರ್ವಹಣೆಗೆ ಬಂದ್ರೆ, ಹಸಿರೆಲೆ ಗೊಬ್ಬರಗಳ ನಿರ್ವಹಣೆಗೆ ಬಂದ್ರೆ ಬಿತ್ತನೆ ಕಾಲ ಅಥವಾ ಬೀಜದ ಪ್ರಮಾಣ ಇರ್ಬೋದು. ಈಗ ಬಿತ್ತನೆ ಏನಂದ್ರೆ ನಾವು ನೀರಾವರಿ ಆಶ್ರಿತ ಪ್ರದೇಶಗಳಲ್ಲಾದ್ರೆ ನೀರು ಲಭ್ಯತೆ ಅಥವಾ ಕೆನಾಲ್ ಇರಿಗೆ ಅಂದ್ರೆ ನದಿ ನೀರುಗಳಿಂದ ಬಂದಂತ ನೀರು ಸಹಜವಾಗಿದ್ದಾಗ ಮುಖ್ಯವಾಗಿ ಅಷ್ಟು ಅವಶ್ಯಕತೆ ಇರಲ್ಲ. ಆದ್ರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮತ್ತು ಬೋರ್ವೆಲ್ ಇರೋ ಕೊಳವೆ ಬಾವಿ ಮುಖಾಂತರ ತೋಟ ಮಾಡಿರ್ತಕ್ಕಂಥವ್ರು ಮುಂಗಾರಿನ ಹಂಗಾಮಿನಲ್ಲಿ ಅಂದ್ರೆ ಮಳೆ ಬೀಳುವ ಸಮಯದಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿ ಮುರಿ ಹೊಡೆಯುವುದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅವುಗಳ ಬೀಜದ ಪ್ರಮಾಣ ಹಸಿರೆಲೆ ಗೊಬ್ಬರಗಳು ದ್ವಿದಳ ಧಾನ್ಯ ಬೀಜಗಳನ್ನು ಸುಮಾರು 16-20 ಕೆಜಿ ಬೀಜ ಬೇಕಾಗುತ್ತೆ 1 ಎಕರೆಗೆ ಹಸಿರೆಲೆ ಗೊಬ್ಬರ ಬೆಳೆಯಕ್ಕೆ. ಮತ್ತು ಕೆಲವು ಹಸಿರೆಲೆ ಗೊಬ್ಬರಗಳಿಂದ ಸಹ ನಾವು ಹೆಚ್ಚು ಮಳಕೆ ಬೇಗ ಬರತಕ್ಕಂತ ಮಳೆಯಕ್ಕೆ ಬರತಕ್ಕಂತ ಬೀಜಗಳನ್ನು ಬೀಜೋಪಚಾರ ಮಾಡಿದ್ರು ಸಹ ಆ ಒಂದು ಬೀಜೋಪಚಾರ ಮಾಡೋದ್ರಿಂದ ಉತ್ತಮವಾದಂತಹ ಶೇಕಡವಾರು ಮೊಳಕೆ ಬರತಕ್ಕಂತ ಇದರದ ಬೀಜೋಪಚಾರ ಮಾಡೋದಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು. ಅಂದ್ರೆ ಒಂದು ಅರ್ಧ ಗಂಟೆ ಅಥವಾ ಒಂದು ಎರಡು ಗಂಟೆ ಕಾಲ, ಒಂದರಿಂದ ಎರಡು ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ಮತ್ತು ನೆರಳಿನಲ್ಲಿ ಒಣಿಸಿ ಅವನ್ನ ಬಿತ್ತನೆಗೆ ಉಪಯೋಗಿಸಬಹುದು. ಮತ್ತು ಈ ಬೆಳೆ ಬೆಳೆದಂತಹ ಒಂದು ಹಸಿರು ಗೊಬ್ಬರಗಳ ಮರಗಳಿಂದ ನಾವು ಕಾಂಡಗಳನ್ನು ಸಹ ಕತ್ತರಿಸಿ ತಂದು ಹೊಲದಲ್ಲಿ ಹಾಕಬಹುದು. ಮತ್ತು ಈ ಮಿಶ್ರ ಬೆಳೆ ಪದ್ಧತಿ, ಮಿಶ್ರ ಬೆಳೆ ಪದ್ಧತಿ ಎಂದು ನಾವು ಹಸಿರು ಗೊಬ್ಬರಗಳನ್ನಾಗಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಒಂದು ಇಳುವರಿ ಹೆಚ್ಚಾಗುತ್ತೆ. ಹಸಿರು ಗೊಬ್ಬರಗಳ ಇಳುವರಿ ಹೆಚ್ಚಾಗುತ್ತೆ. ನೀವು ನೋಡಿರ್ಬೋದು ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನು ಹೊಲದಲ್ಲಿ ಬೆಳೆದಾಗ ಹಸಿರು ಗೊಬ್ಬರಗಳು ಇರೋದ್ರಿಂದ ಆ ಒಂದು ಸಾರಜನಕವನ್ನು, ವಾತಾವರಣ ಇರತಕ್ಕಂಥ ಸಾರಜನಕವನ್ನು ಹೀರಿಕೊಳ್ಳೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ. ಆ ರೀತಿಯಲ್ಲಿ ಮಿಶ್ರ ಬೆಳೆಗಳ ಬೆಳೆಯೋದ್ರಿಂದ ಸಹ ಒಂದು ಪೋಷಕಾಂಶ ಪೂರೈಕೆ ಹೆಚ್ಚಾಗುತ್ತೆ. ಮತ್ತು ಅಂತರ ಬೆಳೆ ಪದ್ಧತಿನೂ ಮಾಡೋದ್ರಿಂದ ಈ ಒಂದು ಸಾರಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡಿದ್ರೆ ಹೆಚ್ಚಾಗುತ್ತೆ. ಮತ್ತು ಕೃಷಿ ಜಮೀನುಗಳಲ್ಲಿ ಬದುಗಳಲ್ಲಿ ನಾವು ಕೆಲವು ಮರಗಳನ್ನು, ಈಗ ಹೊಂಗೆ ಮರ ಆಗಿರ್ಬೋದು ಅಥವಾ ಗೊಬ್ಬರದ ಗಿಡ ಅಂತೀವಿ ಅಂದ್ರೆ ಗಿರ್ಸಿಡಿ ಅಂತೀವಿ, ಈ ತರ ದ್ವಿದಳ ಧಾನ್ಯದ ಮರಗಳನ್ನು ಸಹ ನಾವು ಬದುಗಳಲ್ಲಿ ಮಾಡಿಕೊಂಡು ಅವನ್ನ ನಾವು ಮುಂಗಾರ ಹಂಗಾಮಿನಲ್ಲಿ ಆಗ್ಬೋದು ಬಿತ್ತಕ್ಕೆ ಬೆಳೆಯನ್ನು ಬಿತ್ತುವುದಕ್ಕಿಂತ ತಿಂಗಳ ಮೊದಲನೆಗೆ ಅದರ ಕಾಂಡಗಳನ್ನು ತಂದು ಹೊಲದಲ್ಲಿ ಉಳುಮೆ ಮಾಡೋದಕ್ಕಿಂತ ಮೊದಲು ಹಾಕಿದ್ರೆ ಅದು ಒಂದು ಪೋಷಕಾಂಶ ಪೂರೈಕೆ ಚೆನ್ನಾಗಾಗುತ್ತೆ. ಮತ್ತು ರಂಜಕನೂ ಸಹ ಈ ಒಂದು ಸಾರಜನಕ ಮತ್ತು ರಂಜಕನೂ ಸಹ ಈ ಒಂದು ಹಸಿರೆಲೆ ಗೊಬ್ಬರಗಳಿಂದ ಹೆಚ್ಚು ಪೂರೈಕೆ ಆಗ್ತವೆ. ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶದಿಂದ 4-10 ಟನ್ ನಾವು ಯಾವ್ದು ಹಸಿರೆಲೆ ಗೊಬ್ಬರಗಳ ಬೆಳೆ ಬಳಸ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಿರ್ತಕ್ಕಂತ ಪೋಷಕಾಂಶಗಳ ಲಭ್ಯತೆ ಆಧಾರದ ಮೇಲೆ ಎಷ್ಟು ಟನ್ ಬಳಸಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳು ಬೆಳೆದು ಅದರದ್ದು ಬಯೋಮಾಸ್ ಅಂದ್ರೆ ಅದರದ್ದು ಗಿಡದ ಒಂದು ತೂಕವನ್ನು ನೋಡಿದ್ರೆ 4-10 ಟನ್ ಬಂದಿರತಕ್ಕಂತ ಪ್ರಯೋಗಗಳು ಕಂಡು ಬಂದಿವೆ. ಅದರಲ್ಲಿ ಮುಖ್ಯವಾಗಿ ಸಾರಜನಕ 20-30 ಕೆಜಿ ಸಾರಜನಕ ಒದಗಿಸ್ತಕ್ಕಂತ ಒಂದು ಗುಣಮಟ್ಟ ಹೆಚ್ಚಾಗಿರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಈ ಹಸಿರೆಲೆ ಗೊಬ್ಬರಗಳ ಒಂದು ಬೀಜಗಳ ಮಾರಾಟದ ವಹಿವಾಟಿನಲ್ಲಿ ತೊಡಗಿಸಿಕೊಂಡಿದ್ದಾರೆ, ಜೊತೆಗೆ ಇದರ ಒಂದು ವ್ಯವಹಾರ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತಾವು ತಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕತ್ತಲಗೆರೆ ವತಿಯಿಂದ ರೈತರಿಗೆ ಯಾವ ಒಂದು ಪ್ರಮಾಣದಲ್ಲಿ ಯಾವ ಒಂದು ದರದಲ್ಲಿ ಬಿತ್ತನೆ ಅಂದ್ರೆ ಹಸಿರೆಲೆ ಗೊಬ್ಬರಗಳ ಬೀಜಗಳ ಒಂದು ಪೂರೈಕೆ ಮಾಡ್ತಾ ಇದ್ದೀರಾ ಸರ್? ಹಸಿರೆಲೆ ಗೊಬ್ಬರಗಳ ಪೂರೈಕೆಯನ್ನು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾವು ಏನು ಫೌಂಡೇಶನ್ ಸೀಡ್ ಅಂತೀವಿ ಅಂದ್ರೆ ಮುಖ್ಯ ಬೀಜವಾಗಿ ಉತ್ಪಾದನೆ ಮಾಡಿ ಮೂಲ ಬೀಜವಾಗಿ ಉತ್ಪಾದನೆ ಮಾಡಿ ನಾವು ಬೀಜ ತಯಾರು ಮಾಡ್ತಕ್ಕಂತಂದ್ರೆ ಕರ್ನಾಟಕ ಸರ್ಕಾರದ ಬೀಜ ನಿಗಮ ಇರಬಹುದು ಅಥವಾ ಭಾರತ ಸರ್ಕಾರದ ಬೀಜ ನಿಗಮ ಇರಬಹುದು, ಆ ಒಂದು ಇದರೊಂದಕ್ಕೆ ನಾವು ಪೂರೈಕೆ ಮಾಡ್ತೀವಿ. ಅವರು ಸರ್ಟಿಫೈಡ್ ಸೀಡ್ ಅಂದ್ರೆ ಪ್ರಮಾಣೀಕೃತ ಬೀಜ ಅಥವಾ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ನಂಬಿಕೆ ಬೀಜಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡ್ತಾರೆ. ಆದ್ರೆ ರೈತ ಬಾಂಧವರಿಗೆ ಹೇಳೋದೇನಂದ್ರೆ ನಾವು ಒಂದು ಸಾರಿ ಏನು ಪ್ರಾತ್ಯಕ್ಷಿಕವಾಗಿ ಅದರಿಂದ ಫಲಿತಾಂಶ ಬಂದಾದ್ಮೇಲೆ ರೈತ ಬಾಂಧವರು ತಾವೇ ಅವು ಹಸಿರು ಗೊಬ್ಬರಗಳ ಬೀಜಗಳನ್ನು ಬೆಳೆದು ಉಪಯೋಗಿಸಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಒಟ್ಟಾರೆಯಾಗಿ ಈಗ ತಾವು ಹೇಳಿದ್ರಿ ಹಸಿರು ಗೊಬ್ಬರದ ಮಹತ್ವ, ವಿಧಾನ ಅಂಶಗಳು ಏನ್ ನಾವು ಗಮನದಲ್ಲಿ ಇಟ್ಕೋಬೇಕು, ಕ್ರಮಗಳು ಏನ್ ವಹಿಸಬೇಕು, ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅಂತನ್ನೋದು. ಒಟ್ಟಾರೆಯಾಗಿ ಈ ಇದರ ಒಂದು ಹಸಿರೆಲೆ ಗೊಬ್ಬರದ ಒಂದು ಪ್ರಯೋಜನಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಈ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟಂತ ತಿಪ್ಪೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ಪ್ರಾಣಿಜನ್ಯ ಸಾವಯವ ಗೊಬ್ಬರಗಳಾಗಿರ್ಬೋದು ಅಥವಾ ದ್ರವ ರೂಪದ ಸಾವಯವ ಗೊಬ್ಬರಗಳಾಗಿರ್ಬೋದು, ಇವನ್ನೆಲ್ಲ ಭೂಮಿಯಲ್ಲಿ ಬಳಸೋದ್ರಿಂದ ಮಣ್ಣಿನ ಒಂದು ಸಾವಯವ ಅಂಶ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಬೇಕು, ಅವಾಗ ಮಣ್ಣಿನ ಫಲವತ್ತತೆ ವೃದ್ಧಿಗೊಳ್ಳುತ್ತದೆ. ಆ ಮಣ್ಣಿನ ಫಲವತ್ತತೆ ವೃದ್ಧಿಗೊಂಡಾಗ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಮತ್ತು ಸರಾಗವಾಗಿ ಮಣ್ಣಿನಲ್ಲಿ ನೀರು ಹೋಗಲು, ಯಾವಾಗ ಸಾವಯವ ಅಂಶ ಹೆಚ್ಚಾಗಿ ಗಾಳಿ ಆಡುತ್ತೋ ಅವಾಗ ಮಣ್ಣಿನಲ್ಲಿ ಮಳೆ ಬಿದ್ದಂತ ನೀರು ಅಥವಾ ನಾವು ನೀರಾವರಿ ಮುಖಾಂತರ ಕೊಟ್ಟಂತ ನೀರು ನೇರವಾಗಿ ಮಣ್ಣಿನೊಳಗೆ ಹೋಗಿ ಗಾಳಿ ಮತ್ತು ನೀರಿನ ಸಮತೋಲನ ಉತ್ತಮಗೊಂಡು ಬೆಳೆಯ ಬೇರುಗಳಿಗೆ ಉತ್ತಮವಾಗಿ ಬೆಳವಣಿಗೆ ಸಹಕಾರಿಯಾಗುತ್ತೆ. ಮತ್ತು ಕೆಳಪದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು, ಭೂಮಿಯ ಮಣ್ಣಿನಲ್ಲಿರ್ತಕ್ಕಂಥ ಕೆಳಪದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ದೊರಕುವ ರೀತಿಯಲ್ಲಿ ಈ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆಯುವುದರಿಂದ ಅವು ತಾಯಿ ಬೇರು ಪೂರಿ 1-2 ಅಡಿ ತನಕ ಹೋಗ್ತಿರ್ತದೆ. ಅಲ್ಲಿ ಬೆಳೆಗಳು ಅದು ಈರ್ಕೆಂದು ಬೆಳೀತಕ್ಕಂಥ ಮಟ್ಟದಿಂದ ಕೆಳಗೆ ಹೋಗಿ ಆ ಪೋಷಕಾಂಶ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ತದೆ ಮತ್ತು ಅವು ತಾವು ಬೆಳೆದು ಉಪಯೋಗಿಸ್ಕೊಂತವೆ. ಮತ್ತು ಈ ಹಸಿರು ಗೊಬ್ಬರಗಳನ್ನು ಬೆಳೆಯೋದ್ರಿಂದ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಈ ಮಳೆ ಹೆಚ್ಚಾಗಿ ಬಂದು ಮಣ್ಣು ಕೊಚ್ಚಿ ಹೋಗದಂತೆ ಅಥವಾ ಮಣ್ಣು ಒಂದು ಏನು ಮಣ್ಣಿನ ಆವಳಿ ಕಡಿಮೆ ಇದಾಗದಂಗ ತಡೆಗಟ್ಟತ್ ಮಣ್ಣಿನ ಒಂದು ಇದಾಗದಂಗ ಭೂಮಿ ಮೇಲ್ಪದರದಂತ ಮಣ್ಣು ಮಾಡ ಹಾಳಾಗದಂತ ತೇವಾಂಶನು ಸಹ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಆಗುತ್ತೆ. ಮತ್ತು ಇವು ಹಸಿರೆಲೆ ಗೊಬ್ಬರಗಳು ಒದಕೆ ಬೆಳೆಯಾಗಿರ್ತಾವ ಭೂಮಿ ಮೇಲೆ. ಈ ಒಂದು ಒದಕೆ ಬೆಳೆಯಿಂದ ಮಳೆ ಮತ್ತು ಗಾಳಿಯಿಂದ ಸಹ ಮಣ್ಣು ಸವಕಳಿಯನ್ನು ಸಹ ತಡೆಗಟ್ಟತಕ್ಕಂತ ಶಕ್ತಿ ಇರ್ತವೆ. ಮತ್ತು ಹಸಿರೆಲೆ ಗೊಬ್ಬರಗಳನ್ನು ನಾವು ಉಲುಸಾಗಿ ಬೆಳೆದು ಕಳೆಗಳಾಗಿ ಕೆಲವು ಬೆಳೆಗಳನ್ನು ಯಥೇಚ್ಛವಾಗಿ ನೀರು ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಆದ್ರೆ ಹಸಿರೆಲೆ ಗೊಬ್ಬರಗಳು ಹಾಗೆ ನೀರೋದಿಲ್ಲ, ಅವು ಸ್ವಲ್ಪ ನೀರು ಮತ್ತು ಗೊಬ್ಬರಗಳು ಸಿಕ್ಕರೂ ಸಹ ಉತ್ತಮವಾಗಿ ಬೆಳೆದು ಒಂದು ಬೆಳವಣಿಗೆ ಹೆಚ್ಚಾಗಿ ಬಯೋಮಾಸ್ ಅಂದ್ರೆ ನಾವು ಹಸಿರೆಲೆ ಗೊಬ್ಬರಗಳ ಪೋಷಕಾಂಶ ಲಭ್ಯತೆ ಚೆನ್ನಾಗಾಗುತ್ತೆ. ಈ ಎಲ್ಲವೂ ಭೌತಿಕ ಗುಣಗಳಾದ್ರೆ ರಾಸಾಯನಿಕ ಗುಣಗಳನ್ನು ನೋಡಬೇಕಾದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಇಂಗಾಲ ಮತ್ತು ಹ್ಯೂಮಸ್ ಅಂತೀವಿ, ಆ ಒಂದು ಅಂಶ ಹೆಚ್ಚಾಗುತ್ತೆ. ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ವಾತಾವರಣ ಇರತಕ್ಕಂತ ಅನಿಲ ಅಂದ್ರೆ ಸಾರಜನಕವನ್ನು ಪೂರೈಕೆ ಮಾಡಿ ಭೂಮಿಯಲ್ಲಿ ಸ್ಥಿರೀಕರಿಪರಿಸ್ತಾವ ಸಾರಜನಕವನ್ನು. ಈ ನಿಟ್ಟಿನಲ್ಲಿ ಸಹ ಉಪಯೋಗತ್ತೆ. ಮತ್ತು ಭೂಮಿ ಉತ್ಪಾದಕತೆ ಅಂತೀವಿ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸುತ್ತವೆ. ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ರಂಜಕ, ಕ್ಯಾಲ್ಸಿಯಂ ಮತ್ತು ಲಘು ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳು ಅಷ್ಟು ಮುಖ್ಯ, ಲಘು ಪೋಷಕಗಳು ಅದರ ಪ್ರಮಾಣವನ್ನು ಸಹ ಅವು ಅಷ್ಟೇ ಮುಖ್ಯವಾಗಿರ್ತವೆ. ಇದರ ಲಭ್ಯತೆಯನ್ನು ಸಹ ಹೆಚ್ಚಿಸುತ್ತದೆ. ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಎಲ್ಲ ಪೋಷಕಾಂಶ ನಿರ್ವಹಣೆಯನ್ನು ಹೆಚ್ಚು ಮಾಡ್ತವೆ. ಒಟ್ಟಾರೆಯಾಗಿ ಹಸಿರೆಲೆ ಗೊಬ್ಬರದ ಕುರಿತು ಸಾರಾಂಶ ರೂಪದಲ್ಲಿ ಏನ್ ಹೇಳ್ತೀರಾ ಸರ್? ಸರ್, ಹಸಿರೆಲೆ ಗೊಬ್ಬರಗಳ ಕುರಿತು ಹೇಳ್ಬೇಕಂದ್ರೆ ಈಗ ರೈತ ಬಾಂಧವರಿಗೆ ತಮ್ಮ ಕೃಷಿಯಲ್ಲಿ ಜಾನುವಾರುಗಳ ಸಂಖ್ಯೆ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಬೆಳೆಗಳಿಗೆ ಪೋಷಕಾಂಶ ಪೂರೈಕೆ ಮಾಡಬೇಕಂದ್ರೆ ಜಾನುವಾರುಗಳಂದ್ರೆ ಪಶುಸಂಗೋಪನೆ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಮತ್ತು ಪಶುಗಳ ಸಂಖ್ಯೆ ಕಡಿಮೆಯಾಗಿ ಒಂದೇನು ಮಣ್ಣಿಗೆ ಸಾವಯವ ಅಂಶ ಸಾವಯವ ಗೊಬ್ಬರ ಬಳಸ್ತಕ್ಕಂತ ರೈತ ಬಾಂಧವರು ಕಡಿಮೆ ಆಗಿದೆ. ಯಾಕಂದ್ರೆ ಯಾರು ಜಾನುವಾರುಗಳು ಕಟ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮಣ್ಣಿನಲ್ಲಿ ಒಂದು ಸಾವಯವ ಅಂಶ ಉಳಿಸಿಕೊಂಡು ಸುಸ್ಥಿರ ಕೃಷಿ ಮಾಡಬೇಕಂದ್ರೆ ಸಮಕೃಷಿ ಪದ್ಧತಿ ಅಂತ ಏನಂತೀವಿ, ಸಮಕೃಷಿ ಪದ್ಧತಿ ಅಂದ್ರೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಜೊತೆಗೆ ಇತರೆ ಅವಲಂಬಿತ ಒಂದು ಪೂರೈಕೆ ಮಾಡತಕ್ಕಂತ ಅಂದ್ರೆ ಉಪಕಸುಬುಗಳನ್ನು ನಾವು ಒಂದಕ್ಕೊಂದು ಅವಲಂಬಿತ ಉಪಕಸುಬನ್ನು ಅಳವಡಿಸಿಕೊಂಡು ಮಾಡ್ಕಂತ ಪದ್ಧತಿ. ಅದರಲ್ಲಿ ಈ ಒಂದು ಪಶು ಸಂಗೋಪನೆ ಮುಖ್ಯ. ಆದ್ರೆ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳು ಪೂರೈಕೆ ಮಾಡಕ್ ಆಗಲ್ದಿರ್ತಕ್ಕಂತ ಈ ನಮ್ಮ ಜಮೀನುಗಳಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿನಲ್ಲಿ ಸೇರಿಸಿ ಮಾಡುವುದರಿಂದ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು, ಈಗ ಜೈವಿಕ ಗುಣಧರ್ಮಗಳು ಅಂತ ತಾವು ಕೇಳಿರ್ಬೋದು, ಆ ಮಣ್ಣಿನಲ್ಲಿ ಸೂಕ್ಷ್ಮಣು ಜೀವಿಗಳು ಅಂತೀವಿ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಣು ಜೀವಿಗಳು ಹೆಚ್ಚಾಗಿ ಸಾವಯವ ಅಂಶ ಹೆಚ್ಚಾಗಿ ಜೀವಿಗಳ ಕ್ರಿಯೆ ಅಂದ್ರೆ ಜೀವಗಳ ಚಟುವಟಿಕೆ ಹೆಚ್ಚಾಗುತ್ತೆ. ಮತ್ತು ಪೋಷಕಾಂಶಗಳು ಸಹ ಲಭ್ಯತೆ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಈ ಮಣ್ಣನ್ನು ಜೀವಂತವಾಗಿರಿಸಿ ಒಂದು ಕೃಷಿಯನ್ನು ಸುಸ್ಥಿರ ಕೃಷಿ ಅಂತೀವಿ. ಇಳುವರಿಯನ್ನು ತುಂಬಾ ವರ್ಷಗಳ ಕಾಲ ನಾವು ಒಂದೇ ಹಂತದಲ್ಲಿ ಇಳುವರಿಯನ್ನು ಕಾಪಾಡಿಕೋಬಹುದು. ಈ ಎಲ್ಲ ಪದ್ಧತಿಗಳನ್ನು ಹಸಿರು ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ, ವಾತಾವರಣ ಮತ್ತು ನೀರನ್ನು ಸಹ ಪರಿಸರಕ್ಕೆ ಹಾನಿಯಾಗದಂತೆ ತಡೆಗಟ್ಟಬಹುದು. ರೈತ ಬಾಂಧವರು ಆದಷ್ಟು ತಮ್ಮ ಜಮೀನುಗಳಲ್ಲಿ ಹಸಿರು ಗೊಬ್ಬರಗಳನ್ನು ಬಳಕೆ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಎಚ್ ಜಿ ಸಂತಿಮಪ್ಪನವರೇ, ಇದುವರೆಗೆ ತಾವು ಹಸಿರೆಲೆ ಗೊಬ್ಬರಗಳ ಒಂದು ಮಹತ್ವ, ಇದರ ವಿಧಾನ ವಿಧಗಳು, ಜೊತೆಗೆ ಯಾವ ರೀತಿಯಿಂದ ನಾವು ಬಳಸಬೇಕು, ಮತ್ತೆ ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಟಬೇಕು, ಯಾವ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಹೇಗೆ ಇದರ ಒಂದು ಸಂಪೂರ್ಣ ನಿರ್ವಹಣೆ ಮಾಡಬೇಕು, ಇದರಿಂದ ಆಗುವ ಲಾಭ ಮತ್ತು ಪ್ರಯೋಜನಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಈ ಒಂದು ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ಈ ಕೃಷಿಗೆ ಸಂಬಂಧಿತಕ್ಕಂತ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಹೆಸರು ಸಣ್ಣತಿಮ್ಮಪ್ಪ, ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕತ್ಲಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಮೊಬೈಲ್ ನಂಬರ್ 9481670851, ಇದಕ್ಕೆ ಸಂಪರ್ಕಿಸಿ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ, ಇದುವರೆಗೂ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಮತ್ತು ಅವುಗಳ ಬಳಕೆ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಚನ್ನಗಿರಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಮುಖ್ಯ ಬೇಸಾಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಚ್ ಜಿ ಸಣ್ಣತಿಮ್ಮಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ಸಂದರ್ಶಕರು ಎಸ್ಎಂ ಸುಧಾಕರ್ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದ್ರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಎರೇಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಬಸವಣ್ಣನ ಪದವನ್ನು ಕೇಳೋಣ ಬನ್ನಿ. ಶಿವಾಯ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ನಮಃ ಶಿವಾಯ ಶಿವಾಯ ಓ ನಮಃ ಶಿವಾಯ ಓ ನಮಃ ಶಿವ ಓ ನಮಃ ಶಿವ ಗಂಡರ ಚಂದ ದಂಡ ಕುಂಕುಮ ಚಂದ ಬಂಗಾರದ ನಡಿವೆ ಬಾಳೆ ಚಂದ ಓಂ ಶಿವಾಯ ಓ ನಮಃ ಶಿವಾಯ ಓ ನಮ ಶಿವ ಓಂ ಗಂಡ ಎಂಡರು ಚಂದ ದಂಡ ಕುಂಕುಮ ಚಂದ ಬಂಗಾರದ ನಡಿವೆ ಬಾಳೆ ಚಂದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಬಂಗಾರದ ನಡುವೆ ಬಾಳೆ ಚಂದ ಜಯ ಅಮ್ಮ ನೀ ಬಂದರೆ ಚಂದ ದಾವರೆಗೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಜಾನೆ ಮಲ್ಲಿಗೆ ಬೇಚಿದರೆ ಬಿಚ್ಚಿ ನೋಡಿದರೆ ಬಿಳಿಯಾಲೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಜಾನೆ ನೋಡಿದರೆ ಬಿಳಿಯಾಲತೆ ಗೊಂದ ಎಜ್ಜಿನ ತವರೋರ ಕಳಿವ್ಯಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಬಳ್ಳೇ ಬಳ್ಳೇ ತೋರಸ ಬಳ್ಳೆ ತಗ್ಗಿನ ಗೈತೆ ಯರೇ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ತಗ್ಗಿನ ಗೈತೆ ಓರ ಒಬ್ಬನ ಮೇಲೈತೆ ಹರಿ ನಾಮ ಒಬ್ಬಿನ ಮೇಲೈತೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಅಮ್ಮ ಕಡಿ ಬರೆ ಕಡಗಲ ಎಸರಳಿ ಮಸರ ಕಡಿಯಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಸರ ಕಡಿ ಬರೆ ಜಯ ಅಮ್ಮ ಬೆಡಗಳಿ ಬೆಣ್ಣೆ ತಗಿ ಬಾರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಬಂದೆ ನಡೆದಾರೆ ಗಣ್ಣ ಎದುರಾದ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ನಡೆದಾರಿಗೆ ಅಣ್ಣ ಎದುರ ಗೆಳೆಯನಲ್ಲ ಮೊಳಗೈದ ತಂಗೆ ಮನಿಗೆ ಓಂ ಶಿವಾಯ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಬೇಡ ಬಂದಂತ ತಂಗೆ ಗುಣಲೇ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ದಾನವ ಓ ದಮ ಗೊಂಡದ ಕದಲಿಗೆ ಪಾಯರೋದೇನ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಶಿವಾಯ ಓ ನಮ

ನಾಮ ಶಿವಾಯ. ಏ ನನ್ನ ಕಳೆಯೇನೆಂತಾಗಂದೋ ಶ್ಯಾರೆ ಶಿವಾಯ. ಓ ನಾಮ ಶಿವಾಯ, ಓ ನಾಮ ಶಿವ, ಓ ನಮ ಶಿವ. ಅಂಜಲೆ ಕಣ್ಣೀರವೇನಂದವರು ಶನ ತಂಗಿರ ಬೇಡಂದ ಜೋಲೋ ಮಾಕೆ ಶಿವಾಯ.